ಮೀನುಗಾರಿಕೆಯಲ್ಲಿ ಯಾವ ರೀತಿಯಲ್ಲಿ ಇಲ್ಲಿ ಹೊಸ ಹೊಸ ಸಂಶೋಧನೆಗಳು ನಡೆದಿವೆ, ಮೀನುಗಾರಿಕೆ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅನ್ನೋದನ್ನು ಅವರು ನಮಗೆ ತಿಳಿಸಿಕೊಡ್ಲಿಕ್ಕಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ ಸರ್. ಈಗ ಈ ಮೀನುಗಾರಿಕೆಯ ಬಗ್ಗೆ ಹೇಳುವುದಾದರೆ, ಇತ್ತೀಚಿನ ವರ್ಷಗಳಲ್ಲಿ ಮೀನಿನ ಉತ್ಪಾದನೆ ಯಾವ ಥರ ಇದೆ ಸರ್? ಈ ವರ್ಷ ಕಳೆದ ವರ್ಷ ಮೀನಿನ ಉತ್ಪಾದನೆ ಗಣನೀಯವಾಗಿ ಏರಿಕೆ ಆಗ್ತಾ ಇದೆ. ಸಮುದ್ರದ ಮೀನಿನ ಉತ್ಪಾದನೆ, ಕರಾವಳಿಯಲ್ಲಿ ಮೀನುಗಾರಿಕೆ ಚುರುಕುಗೊಂಡಿದೆ. ನಮ್ಮ ಮೀನುಗಾರರಿಗೆ ಒಳ್ಳೆಯ ಮೀನಿನ ಉತ್ಪಾದನೆ ಈಗ ಆಗ್ತಾ ಇದೆ. ಇದಕ್ಕೆ ಯಾಕೆ ಇಷ್ಟೊಂದು ಮೀನಿನ ಉತ್ಪಾದನೆ ಇದ್ದಕ್ಕಿದ್ದಂಗೆ ಆಗ್ತಾ ಇದೆ ಅನ್ನುವ ಸಹಜವಾದ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ. ಅದಕ್ಕೆ ನನಗನ್ಸುತ್ತೆ, ನಾವು ಚರ್ಚೆ ಮಾಡ್ತೀವಿ ನಮ್ಮ ಸೆಮಿನಾರ್ಗಳಲ್ಲಿ, ವರ್ಕ್ಶಾಪ್ಗಳಲ್ಲಿ, ಈ ರೀತಿಯಲ್ಲಿ ಸಮುದ್ರದಲ್ಲಿ ಈಗ ಕಳೆದ 2 ವರ್ಷ ಮೀನಿನ ಉತ್ಪಾದನೆ ಜಾಸ್ತಿ ಯಾಕಾಗ್ತಾ ಇದೆ ಅಂತ ಆಲೋಚನೆ ಮಾಡಿದಾಗ ವೈಜ್ಞಾನಿಕವಾಗಿ ನಮಗೆ ಕಂಡು ಬಂದ ಅಂಶಗಳು ಹೀಗಿವೆ. ಈ ದೇಶ, ನಮ್ಮ ದೇಶ ಅಷ್ಟೇ ಅಲ್ಲ, ಇಡೀ ಪ್ರಪಂಚ ಈ ಕೋವಿಡ್ನ ಸಮಸ್ಯೆಯಿಂದಾಗಿ ಇಡೀ ಜನಜೀವನ ಸ್ತಬ್ಧವಾಗಿ ಹೋಯಿತು. ಯಾವುದೇ ಉದ್ಯೋಗಕ್ಕೆ ಕೂಡ ಹೋಗುವ ಹಾಗಿಲ್ಲ, ಜನ ಮನೆಯಲ್ಲೇ ಇದ್ದು ಕೆಲಸ ಮಾಡಿ ಅನ್ನುವ ಒಂದು ದುರಂತವನ್ನು ನಾವು ಕಂಡ್ವಿ. ಎಷ್ಟು ಜನರಿಗೆ ಸಂಕಷ್ಟ ಆಯಿತು, ಕೆಲಸ ಕಳ್ಕೊಂಡ್ರು, ಎಲ್ಲ ಆಯಿತು. ನಮ್ಮ ಮೀನುಗಾರಿಕೆ ಕ್ಷೇತ್ರದಲ್ಲೂ ಅದು ದೊಡ್ಡ ಪರಿಣಾಮ ಬೀರಿತು. ನಮ್ಮ ದೋಣಿಗಳು ಮೀನು ಹಿಡಿಲಿಕ್ಕೆ ಹೋಗಲಿಕ್ಕೆ ಸಾಧ್ಯ ಇಲ್ಲದಂಗಾಯಿತು. ಯಾಕೆ ಅಂದರೆ ಕೆಲಸ ಮಾಡಲಿಕ್ಕೆ ಕೆಲಸಗಾರರು ಇಲ್ಲ. ಹೆಚ್ಚಿನ ಅಂಶ ಈ ಒಂದು ದೋಣಿಯ ಮೇಲೆ ಕಷ್ಟದ ಕೆಲಸ, ಬಲೆ ಎಳೆಯೋದು, ಮೀನನ್ನು ತುಂಬಿ ಹಾಕೋದು, ಇಂಥ ಕೆಲಸ ಮಾಡಲಿಕ್ಕೆ ಜನ ಬೇಕಲ್ಲ. ಅದು ನಮ್ಮ ಸ್ಥಳೀಯರು ಇದ್ದಾರೆ, ಆದರೆ ನುರಿತಂಥ ಯುವಕರು, ಬಲಿಷ್ಠ ಯುವಕರು, ಅವರು ತಮಿಳುನಾಡಿನಿಂದ, ಆಂಧ್ರ ಪ್ರದೇಶದಿಂದ, ಬಿಹಾರ, ಒರಿಸ್ಸಾ, ಹೀಗೆ ಬೇರೆ ಬೇರೆ ದೇಶದ ಬೇರೆ ಬೇರೆ ಭಾಗಗಳಿಂದ ಬಂದು ಈ ನಮ್ಮ ಮೀನುಗಾರಿಕಾ ಬಂದರುಗಳಲ್ಲಿ ಈ ಮೀನು ನಮ್ಮ ಮೀನುಗಾರರಿಗೆ ಕೆಲಸಗಾರರಾಗಿ ಸೇರಿಕೊಂಡಿದ್ದಾರೆ. ಅವರೆಲ್ಲರೂ ಸಹ ಅವರವರ ಮನೆಗಳಿಗೆ ಹೋಗಬೇಕಾಗಿ ಬಂತು ಆ ಕೋವಿಡ್ನ ಸಮಸ್ಯೆಯಿಂದಾಗಿ. ಈ ದೋಣಿಗಳು ಮೀನು ಹಿಡಿಲಿಕ್ಕೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನಂಗಾಗಿ ಎಲ್ಲ ದೋಣಿಗಳು ಸ್ತಬ್ಧಗೊಂಡವು. ಸಹಜವಾಗಿ ನಾನಾಗಲೇ ಹೇಳಿದಾಗೆ 61 ದಿವಸಗಳ ಮೀನುಗಾರಿಕೆ ನಿಷೇಧ ಇದೆ, 2 ತಿಂಗಳು, ಜೂನ್ ಜುಲೈ. ನಾವು ನೋಡಿರೋ ಹಾಗೆ ಕಳೆದ 2-3 ವರ್ಷಗಳಿಂದ ಮಳೆಗಾಲ ಎಷ್ಟಿದೆ ಅಂತ ಗೊತ್ತು. ಮೇ ತಿಂಗಳಲ್ಲೇ ಮಧ್ಯದಲ್ಲೇ ಮಳೆಗಾಲ ಶುರುವಾಗಿ ಸಮುದ್ರ ಪ್ರಕ್ಷುಬ್ಧವಾಗ್ತಾ ಇತ್ತು. ಸೊ ಜೂನ್ 1ರವರೆಗೂ ಮೀನು ಹಿಡಿಬಹುದು ಮೀನುಗಾರರು, ಆದರೆ ಮೀನು ಹಿಡಿಲಿಕ್ಕೆ ಹೋಗಲಿಕ್ಕೆ ಸಾಧ್ಯವಿಲ್ಲದಂಥ ಪರಿಸ್ಥಿತಿ ನಾವು ಕಂಡ್ವಿ ಕಳೆದ 2-3 ವರ್ಷಗಳಿಂದ ಕೋವಿಡ್ ಸಮಯದಲ್ಲಿ. ಆಮೇಲೆ ಜೂನ್ ಜುಲೈ ಮೀನುಗಾರಿಕೆ ನಿಷೇಧ ಏನಿವೆ, ಯಾರೂ ಕೂಡ ಮೀನು ಹಿಡಿಲಿಕ್ಕೆ ಹೋಗೋ ಹಾಗಿಲ್ಲ. ಆದರೆ ಈ ಮಳೆಗಾಲ ನಿಲ್ಲೇ ಇಲ್ಲ. ಸೆಪ್ಟೆಂಬರ್, ಅಕ್ಟೋಬರು, ನವಂಬರ್ ಕೂಡ ಮಳೆ ಬರಲಿಕ್ಕೆ ಶುರುವಾಯಿತಾ, ಆಗಲೂ ಕೂಡ ತೂಫಾನು ಮತ್ತು ಸಮುದ್ರ ಪ್ರಕ್ಷುಬ್ಧ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಸೂಚನೆ, ಅಪಾಯ ಎನ್ನುವ ಈ ಸುದ್ದಿಯನ್ನು ನಾವು ಏನು ಕೇಳ್ತಾ ಬಂದ್ವಿ. ಇದರ ಪರಿಣಾಮವಾಗಿ ಕಳೆದ 2-3 ವರ್ಷಗಳಿಂದ ನಮ್ಮ ಮೀನುಗಾರಿಕೆಗೆ ರಜ ಸಿಕ್ಕದ್ದೇ ಜಾಸ್ತಿ. ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, 6 ತಿಂಗಳವರೆಗೆ ಬಹುತೇಕ ನಾವು ಮೀನು ಹಿಡಿಲಿಕ್ಕೆ ಆಗಲಿಲ್ಲ. ಏನಾಯಿತು, ಈ ಮಳೆಗಾಲದ ಋತುವಿನಲ್ಲಿ ಮೀನುಗಳು ಮರಿ ಮಾಡುವ ಸಮಯದಲ್ಲಿ ಅದು ಯಶಸ್ವಿಯಾಗಿದೆ. ಆ ಉತ್ಪಾದನೆಗೊಂಡ 600,000-700,000 ಮೀನು ಮರಿಗಳು ಬದುಕುಳಿದುವು, ಬೆಳವಣಿಗೆ ಕಂಡುವು. ನಮ್ಮ ಈ ಭಾಗ, ಈ ಉಷ್ಣವಲಯದ, ಪ್ರಪಂಚದ ಉಷ್ಣವಲಯದ ಭಾಗದಲ್ಲಿ ನಮ್ಮ ಭಾರತ ಇದೆ. ನಮ್ಮಲ್ಲಿ ದೊರೀತಕ್ಕಂಥ ಈ ಬಂಗುಡೆ, ಬೂತಾಯಿ, ಈ ಎಲ್ಲ ಮೀನುಗಳೇನಿದಾವಲ್ಲ, ಅವುಗಳು ಬಹಳ ಬೆಳವಣಿಗೆ ಬಹಳ ತೀವ್ರವಾಗಿರ್ತದೆ ಚಿಕ್ಕ ವಯಸ್ಸಿನಲ್ಲಿ. ಈಗ ಮೊಟ್ಟೆ ಮರಿ ಹೊಡೆದು ಹೊರಗೆ ಬಂದ ಕೂಡಲೇ 3 ದಿವಸದವರೆಗೆ ಅದು ಆಹಾರ ಹುಡುಕ್ಬೇಕಾಗಿಲ್ಲ, ಯಾಕಂದರೆ ಅಲ್ಲಿ ಯೋಕ್ ಸ್ಯಾಕ್ ಅಂತ ಇರುತ್ತೆ ಮೀನು ಮರಿ ಉದರದಲ್ಲಿ, ಅದರಲ್ಲಿರ್ತಕ್ಕಂಥ ಪೌಷ್ಟಿಕಾಂಶವನ್ನೇ ಅದು ಬಳಸಿಕೊಂಡು ಬದುಕುತ್ತೆ. 3-4 ದಿವಸ ಆದಮೇಲೆ ಆ ಪೌಷ್ಟಿಕಾಂಶಗಳ ಚೀಲ ಖಾಲಿಯಾದ ಮೇಲೆ ಅದು ಆಹಾರ ಹುಡುಕಲೇಬೇಕು. ಓ, ನಿಸರ್ಗ ಎಷ್ಟು ಸುಂದರವಾದ ಒಂದು ಆಲೋಚನೆ ಮಾಡಿದೆ ಅಂದರೆ, ಈ ಮಳೆಗಾಲದ ಮಳೆ ಬಂದ ಹಾಗೆ ಮೀನಿಗೆ ಬೇಕಾದ ಆಹಾರನೂ ಅಲ್ಲಿ ಉತ್ಪತ್ತಿ ಆಗ್ತಾ ಇರ್ತದೆ. ಹೀಗಾಗಿ ಮೀನಿನ ಆಹಾರ ಲಭ್ಯತೆ ಇರೋದರಿಂದ ಈ ಮರಿಗಳು ಆಹಾರವನ್ನು ತಿಂದು ವೇಗವಾಗಿ ಬೆಳೀತವೆ. ಎಷ್ಟು ಮಟ್ಟಿಗೆ ಬೆಳೀತವೆ ಅಂದರೆ, ಬಂಗಡೆ ಮೀನಿನ ಉದಾಹರಣೆಯನ್ನು ತಮಗೆ ಹೇಳಬೇಕು ಅನ್ನೋದಾದರೆ, 4 ತಿಂಗಳಿಗೆ ಅವು 18.5 ಸೆಂಟಿಮೀಟ್ರ್ ಬೆಳೀತವೆ. 4 ರಿಂದ 5 ತಿಂಗಳು 18.5 ಸೆಂಟಿಮೀಟ್ರ್ ಅಂದರೆ ಅದು ದೊಡ್ಡ ಸೈಜಿನ ಮೀನು ಬಂಗುಡೆ. ಈ 4 ತಿಂಗಳಷ್ಟು ಅವಕಾಶ ಕೊಟ್ಬಿಟ್ರೆ ಸಾಕು ಮೀನು ಮರಿಗಳಿಗೆ ಬದುಕುಳಿಲಿಕ್ಕೆ, ಅವುಗಳು ಯಥೇಚ್ಛವಾಗಿ ಮೀನುಗಾರರಿಗೆ ಸಿಗ್ತವೆ. ಸೊ ಆ ಈಗ 2 ವರ್ಷದ ಹಿಂದೆ ಹುಟ್ಟಿದಂಥ ಆ ಮೀನುಗಳು ಬದುಕುಳಿದವು. ಎರಡನೇ ವರ್ಷಕ್ಕೂ ಅವು ಬದುಕುಳಿದವು, ಅವು ಕೂಡ ಮೀನು ಮರಿ ಮಾಡಿದವು. ಹೀಗೆ ಸಮುದ್ರದಲ್ಲಿ ಈ ಲೈಂಗಿಕ ಪಕ್ವತೆಗೆ ಬಂದಂಥ ಗರ್ಭಧರಿಸಿದಂಥ ಮೀನುಗಳ ಸಂಖ್ಯೆನೂ ಜಾಸ್ತಿ ಇದ್ದವು. ಹುಟ್ಟಿದಂಥ ಮರಿಗಳು ಬದುಕುಳಿದು ಬೆಳಿಲಿಕ್ಕೂ ಒಂದು ಅವಕಾಶ ಮಾಡಿಕೊಟ್ವಿ. ಹೀಗಾಗಿ ಬಹುಶಃ ನಮ್ಮ ಮೀನುಗಾರರು ಈ ವರ್ಷದಲ್ಲಿ ಏನು ಮೀನು ಹಿಡಿತಾ ಇದ್ದಾರೆ, ಈ 2 ವರ್ಷದಿಂದ ಅವರು ಹಿಡಿಲಿಕ್ಕೆ ಆಗದೇ ಇದ್ದಂಥ ಸಂಪನ್ಮೂಲ ಈಗ ಅವರಿಗೆ ಲಭ್ಯ ಆಗ್ತಾ ಇದೆ. ಹೀಗಾಗಿ ಅಷ್ಟೊಂದು ಯಥೇಚ್ಛ ಪ್ರಮಾಣದಲ್ಲಿ ಅವರು ಮೀನು ಹಿಡಿತಾ ಇದ್ದಾರೆ. ನಮಗೆ ಇದರಿಂದ ಒಂದು ಪಾಠ ನಾವೆಲ್ಲರೂ ಕಲ್ತಂಗಾಯಿತು. ಮೀನುಗಾರಿಕೆ ನಿಷೇಧವನ್ನು ನಾವು ಈ ನಿಶ್ಚಿತವಾಗಿ ಚಾಚು ತಪ್ಪದೆ ನಿಷ್ಠೆಯಿಂದ ಪಾಲಿಸಿಕೊಂಡು ಬಂದರೆ ಸಂಪನ್ಮೂಲ ವೃದ್ಧಿಯಾಗುತ್ತೆ. ಪ್ರತಿ ವರ್ಷ ಮತ್ಸ್ಯ ಕ್ಷಾಮ ಅನ್ನೋದಕ್ಕೆ ಅವಕಾಶವೇ ಇಲ್ಲ, ಇದು ವೈಜ್ಞಾನಿಕವಾಗಿ ಪ್ರೂವ್ ಮಾಡಿ ಆಗಿದೆ. ಆದ್ದರಿಂದ ನಮ್ಮ ಮೀನುಗಾರರು ಈ ಮೀನುಗಾರಿಕಾ ನಿಯಮಗಳೇನಿದೆ, ಕಾನೂನು ಏನಿದೆ, ಅದನ್ನು ಪಾಲಿಸ್ತಾ ಬಂದರೆ ನಾವು ಮತ್ಸ್ಯ ಉತ್ಪಾದನೆಯಲ್ಲಿ ಗಣನೀಯವಾದ ಏರಿಕೆ ಆಗುವುದರಲ್ಲಿ ಅನುಮಾನನೇ ಇಲ್ಲ. ಈಗ ಕಳೆದ 2 ವರ್ಷಗಳಿಂದ ಅವರಿಗೆ ಮತ್ಸ್ಯ ಉತ್ಪಾದನೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಅದಂದರೆ 2 ವರ್ಷಗಳಲ್ಲಿ ಆಗದ್ದು ಈ ವರ್ಷ ಸಿಗ್ತಾ ಇದೆ ಅಂತ ಹೇಳಿದ್ರಿ. ಈಗ ಈ ಮೀನು ಉತ್ಪಾದನೆಯನ್ನು ಜಾಸ್ತಿ ಮಾಡಬೇಕಿದ್ರೆ ಯಾವ ರೀತಿಯಲ್ಲೆಲ್ಲ ಈ ಹೊಸ ಬೆಳವಣಿಗೆಗಳು ಇದಕ್ಕೆ ಕಾರಣವಾಗ್ತವೆ, ಮತ್ತು ಮೀನು ಉತ್ಪಾದನೆಯನ್ನು ಯಾವ ರೀತಿಯಲ್ಲಿ ನಾವು ಬೆಳವಣಿಗೆ ಮಾಡಬಹುದು ಅನ್ನುವಂಥದ್ದು? ತಮಗೆ ಈ ವಿಷಯದಲ್ಲಿ ಹೇಳಬೇಕು ಅನ್ನೋದಾದರೆ, ಈ ಮತ್ಸ್ಯ ಸಂಪದ ಯೋಜನೆಯಲ್ಲಿ ಏನು ಹೊಸ ಆಲೋಚನೆಗಳು ಬಂದಿದ್ದಾವೆ ಅವುಗಳನ್ನು ನಾವು ಅಳವಡಿಸಿಕೊಂಡು ಹೋದರೆ ಮತ್ಸ್ಯ ಉತ್ಪಾದನೆಯಲ್ಲಿ ಸುಸ್ಥಿರತೆಯನ್ನು ನಾವು ಕಾಣಲಿಕ್ಕೆ ಸಾಧ್ಯ, ಏರಿಕೆಯನ್ನು ಕಾಣಲಿಕ್ಕೆ ಸಾಧ್ಯ. ಇಲ್ಲಿ ಹೊಸ ಆಲೋಚನೆಗಳು ಏನು ಬಂದಿದ್ದಾವೆ ಅಂದರೆ, ಈ ಫಿಶಿಂಗ್ ವೆಸಲ್ಸ್ಗಳ ಇನ್ಶೂರೆನ್ಸ್ ಕೊಡ್ತಕ್ಕಂಥದ್ದು, ಮತ್ತು ಆಳ ಸಮುದ್ರಕ್ಕೆ ಹೋಗೋಕ್ಕೆ ಯೋಗ್ಯವಾದಂಥ ದೊಡ್ಡ ದೊಡ್ಡ ದೋಣಿಗಳನ್ನು ರಚನೆ ಮಾಡ್ತಕ್ಕಂಥದ್ದು, ಅದಕ್ಕೆ ಬೇಕಾದಂಥ ಸಬ್ಸಿಡಿಯನ್ನು ಕೊಡ್ತಕ್ಕಂಥದ್ದು, ಮತ್ತು ಹಳೆ ದೋಣಿಗಳನ್ನು ಅಪ್ಗ್ರೇಡ್ ಮಾಡ್ತಕ್ಕಂಥದ್ದು, ಮತ್ತು ಈ ಉಪ್ಪು ನೀರಿನಿಂದ ಲವಣಾಂಶಗಳಿಂದ ಕೂಡಿದಂಥ ಜಮೀನಿನಲ್ಲಿ ಕೃಷಿಗೆ ಏನೂ ಪ್ರಯೋಜನ ಇಲ್ಲ ಅಂಥ ಜಾಗದಲ್ಲಿ ಮೀನು ಸಾಕಣೆ ಮಾಡೋದ್ರಿಂದ. ಈಗ ಪಂಜಾಬಿನಲ್ಲಿ ಉದಾಹರಣೆಗೆ, ಪಂಜಾಬ್ ಹರಿಯಾಣದಲ್ಲಿ ಈ ಸಲೈನ್ ಸಾಯಿಲ್ಸ್ ಅನ್ನೋದು ದೊಡ್ಡ ಸಮಸ್ಯೆ. ಹೆಚ್ಚು ಹೆಚ್ಚು ನೀರು ಬಳಸಿ ಬಳಸಿ ಅದು ಕೃಷಿಗೆ ಯೋಗ್ಯತೆಯೇ ಇಲ್ದಂಗೆ ಯೋಗ್ಯ ಅಲ್ಲ ಅಂತ ಆಗೋಗ್ಬಿಟ್ಟಿದೆ. ಅಲ್ಲಿ ಅವರು ಸಮುದ್ರದ ಸಿಗಡಿಯನ್ನು ಸಾಕಣೆ ಮಾಡಿ ಅತ್ಯಂತ ದೊಡ್ಡ ಇಳುವರಿ ಪಡೀತಾ ಇದ್ದಾರೆ. ಪಂಜಾಬ್ ಮೀನುಗಾರಿಕಾ ಕಾಲೇಜು ಲೂಧಿಯಾನದಲ್ಲಿದೆ, ನಾನು ಅಲ್ಲಿಗೆ 2 ಸಲ ಹೋಗಿ ಬಂದಿದ್ದೇನೆ, ಅಲ್ಲಿಗೆ ನಾನು ಸಂದರ್ಶಕ ಪ್ರಾಧ್ಯಾಪಕನಾಗಿ. ಆ ಸಮಯದಲ್ಲಿ ನನಗೆ ನೇರವಾದಂಥ ಮಾಹಿತಿ ದೊರಕಿತ್ತು. ಆ ವಿಜ್ಞಾನಿಗಳು, ಆ ಪ್ರೊಫೆಸರ್ಗಳು ವಿಶೇಷವಾಗಿ ಪಂಜಾಬ್ ಮತ್ತು ಹರಿಯಾಣದಲ್ಲಿ ಈ ಒಂದು ಡೆಮಾನ್ಸ್ಟ್ರೇಷನ್ ಮಾಡಿ ಈ ಸಮುದ್ರ ಸಿಗಡಿಯನ್ನು ಇಂಥ ಉಪ್ಪು ನೀರಿನ ಚೌಳುಪ್ಪು ನೀರಿರ್ತಕ್ಕಂಥ ಜಮೀನಿನಲ್ಲಿ ಸಿಗಡಿ ಸಾಕಣೆ ಮಾಡೋದ್ರ ಮೂಲಕ ಒಳ್ಳೆ ಆದಾಯ ಪಡಿಬೋದು ಅನ್ನೋದನ್ನು ಅವ್ರು ತೋರಿಸ್ಕೊಟ್ರು. ಅದು ಇವಾಗ ದೊಡ್ಡ ಮಟ್ಟದಲ್ಲಿ ಎಲ್ಲ ಕಡೆ ಆಗ್ತಾ ಇದೆ. ಹಾಗೆಯೇ ನಾವು ಸಾಗರ ಮಿತ್ರ ಅನ್ನುವ ಒಂದು ಹೊಸ ಆಲೋಚನೆಯನ್ನು ಕೂಡ ತಂದಿದ್ದಾರೆ. ಅಂದರೆ ಯುವಕರನ್ನು ಆಯ್ಕೆ ಮಾಡಿ ಅವರನ್ನು ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ವಿಸ್ತರಣೆಗೆ ಬಳಸ್ಕೊಳ್ಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಬಂದಿದೆ. ಅದೇ ರೀತಿ ಮೀನು ಮರಿ ಉತ್ಪಾದನೆ ಮಾಡ್ತಕ್ಕ ಕೇಂದ್ರಗಳ ಸಂಖ್ಯೆಯನ್ನು ಹೆಚ್ಚು ಮಾಡಬೇಕು. ಮೀನು ಮರಿಗಳ ಲಭ್ಯತೆ ಭಾಳ ಮುಖ್ಯ ಬೇಕಾಗುತ್ತೆ ಮೀನು ಸಾಕಣೆ ಮಾಡಬೇಕಾದ್ರೆ. ಅದೇ ರೀತಿ ಹೊಸದಾಗಿ ಮೀನುಗಾರಿಕೆ ಮತ್ತು ಮೀನು ಸಾಕಣೆ ಅಕ್ವಾಕಲ್ಚರ್ನಲ್ಲಿ ಸ್ಟಾರ್ಟಪ್ಗಳಿಗೆ ಅವಕಾಶ ಮಾಡಿಕೊಡ್ತಕ್ಕಂಥದ್ದು, ಮತ್ತು ಇನ್ಕ್ಯುಬೇಟರ್ಸು, ಇಂಟಿಗ್ರೇಟೆಡ್ ಅಕ್ವಾ ಪಾರ್ಕ್ಸು, ಮತ್ತು ಸಸ್ಟೈನಬಲ್ ಫಿಶ್ ಪ್ರೊಡಕ್ಷನ್ ಆಗಬೇಕು ಅನ್ನೋ ಉದ್ದೇಶದಿಂದ ಕೇಜ್ ಫಾರ್ಮಿಂಗ್, ಈ ಹಿನ್ನೀರಿನ ಭಾಗದಲ್ಲಿ ಮೀನುಗಳನ್ನು ಕೇಜ್ಗಳಲ್ಲಿ ಪಂಜರಗಳಲ್ಲಿ ಸಾಕಣೆ ಮಾಡ್ತಕ್ಕಂಥದ್ದು, ಇದರಿಂದ ನಿರುದ್ಯೋಗಿ ಮೀನುಗಾರ ಯುವಕರು ಸರಳವಾಗಿ ಈ ಕೇಜ್ಗಳನ್ನು ಮಾಡಿಕೊಂಡು ಮೀನು ಸಾಕಣೆ ಮಾಡ್ಬೋದು. ಈಗಾಗಲೇ ಕುಂದಾಪುರ, ಆ ಕುಮುಟ ಆ ಭಾಗದಲ್ಲಿ ನಾವು ಕಾಣ್ತೇವೆ ಸುಮಾರು ಯುವಕರು ಈ ಪಂಜರಗಳಲ್ಲಿ ಸೀಬ್ಯಾಸ್ ಮೀನನ್ನು ಬೆಳೀತಾ ಇದ್ದಾರೆ, ಕುರುಡಿ ಮೀನು ಅಂತೀವಿ. ಸಣ್ಣ ಕೇಜುಗಳು ದೊಡ್ಡವೇನಲ್ಲ, 10 ಅಡಿ 20 ಅಡಿ ಅಂಥವುಗಳು 2 3 4 ಒಂದಕ್ಕೊಂದು ಜೋಡಿಸಿ ಒಂದು ಟ್ರೈನ್ ಇದ್ದಂಗೆ ಹಿನ್ನೀರಿನ ಭಾಗ ನದಿಗಳಲ್ಲಿ ಅವುಗಳನ್ನು ಆ್ಯಂಕರ್ ಮಾಡಿ ಅವುಗಳಲ್ಲಿ ಸೀಬ್ಯಾಸ್ ಮರಿಗಳನ್ನು ಬಿಟ್ಟು ಸಹಜವಾಗಿ ನೀರು ಹರಿತಾ ಇರೋದರಿಂದ ಆಕ್ಸಿಜನ್ ಸಮಸ್ಯೆನೇ ಇಲ್ಲ, ನೀರು ಕ್ಲೀನಾಗಿರುತ್ತೆ. ಅದಕ್ಕೆ ಬೇಕಾದ ಆಹಾರವನ್ನು ಅದು ತ್ಯಾಜ್ಯ ಏನಿರುತ್ತೆ ಮೀನುಗಾರಿಕೆ ಮೀನು ಮಾರಾಟ ಕೇಂದ್ರಗಳಲ್ಲಿ ಫಿಶ್ ಮಾರ್ಕೆಟ್ಗಳಲ್ಲಿ ತ್ಯಾಜ್ಯ ಅವುಗಳನ್ನೆಲ್ಲ ತಂದು ಹಾಕಿ ಅವುಗಳನ್ನು ಬೆಳೆಸ್ತಾ ಇದ್ದಾರೆ. ಈ ಮೂಲಕ ಅವರು 1 ವರ್ಷದಲ್ಲಿ 3 ಲಕ್ಷ ರೂಪಾಯಿ ಸಹ ಆರಾಮದಲ್ಲಿ ಅವರ ಆದಾಯ ಗಳಿಸ್ತಾ ಇದ್ದಾರೆ. ಇಂತಹ ಕೇಜುಗಳು ನಮ್ಮ ಕರ್ನಾಟಕ ಕರಾವಳಿಯಲ್ಲಿ ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಸುಮಾರು 600 ಕೇಜುಗಳು ಈಗ ಸಕ್ರಿಯವಾಗಿದ್ದಾವೆ. ಕೆಲವೆಲ್ಲ ಕಷ್ಟ ಎಂದರಿಗೂ ಬರುತ್ತೆ, ಕೆಲವರೆಲ್ಲ ಕೈ ಬಿಟ್ಟಿರ್ಬೋದು. ನಮಗೆ ತಿಳಿದಿರೋ ಪ್ರಕಾರ 600 ಕೇಜುಗಳು ಅದರಲ್ಲಿ ಕೆಲವು ಯಶಸ್ವಿ ಯುವಕರು ನಮ್ಮ ಸಂಪರ್ಕದಲ್ಲಿದ್ದಾರೆ. ಅವರನ್ನು ನಾವು ಸಂಪನ್ಮೂಲ ವ್ಯಕ್ತಿಗಳಾಗಿ ಕರೆದು ಮೀನುಗಾರಿಕಾ ಮಹಾವಿದ್ಯಾಲಯದಲ್ಲಿ ಯಶೋಗಾಥೆಯನ್ನು ಇತರರಿಗೂ ಕೂಡ ಹೇಳಿಕೊಡಿಸ್ತಾ ಇದ್ದೀವಿ. ಹೀಗೆ ಹಲವಾರು ಕ್ರಮಗಳನ್ನು ಕೈಗೊಂಡಾಗ ನಮ್ಮ ಮೀನುಗಾರಿಕೆ ಸದೃಢವಾಗಿರುವುದರ ಜೊತೆಗೆ ಉತ್ಪಾದನೆಯನ್ನು ಹೆಚ್ಚು ಮಾಡಲಿಕ್ಕೂ ಸಾಧ್ಯ ಇದೆ. ಈಗ ಈ ಮೀನುಗಾರಿಕೆಯಲ್ಲಿ ಹೊಸ ಬೇರೆ ಬೇರೆ ಏನು ಹೊಸ ವಿಧಾನಗಳು ಹೊಸ ತಂತ್ರಗಳು ಬಂದಿದೆ? ನಾನು ವಿಶೇಷವಾಗಿ ಇಲ್ಲಿ ಒತ್ತು ಕೊಟ್ಟು ಹೇಳಬೇಕು ಅಂದರೆ ಅಕ್ವಾಕಲ್ಚರ್ಗೆ ಈಗ ಬಹಳ ಪ್ರಾಮುಖ್ಯತೆ ಬಂದಿದೆ. ಯಾಕೆಂದರೆ ನಾವು ಎಷ್ಟಂತ ಮೀನು ಹಿಡಿಲಿಕ್ಕೆ ಸಾಧ್ಯ, ಇರುವ ಲಭ್ಯ ಇರತಕ್ಕಂಥ ಮೀನನ್ನು ಇಷ್ಟೇ ಪ್ರಮಾಣದಲ್ಲಿ ನಾವು ಹಿಡಲಿಕ್ಕೆ ಸಾಧ್ಯ, ಅದಕ್ಕಿಂತ ಜಾಸ್ತಿ ಹಿಡಿದ್ರೆ ಸಂಪನ್ಮೂಲ ನಾಶ ಆಗುತ್ತೆ. ಆದ್ದರಿಂದ ಈ ಮೀನು ಸಾಕಣೆ ಮೂಲಕ ನಾವು ಎಷ್ಟು ಬೇಕಾದರೂ ಉತ್ಪಾದನೆ ಮಾಡ್ಬೋದು, ಅದಕ್ಕೆ ಅದ್ಭುತವಾದ ಅವಕಾಶಗಳಿದ್ದಾವೆ. ನಮ್ಮಲ್ಲಿ ನದಿ ಕೆರೆ ಕೊಳ ಜಲಾಶಯ ಹಿನ್ನೀರಿನ ಪ್ರದೇಶ ಇಷ್ಟು ಲಭ್ಯವಾಗಿರತಕ್ಕಂಥ ಜಲಾನಯನ ಪ್ರದೇಶಗಳಲ್ಲಿ ಈ ಕೇಜ್ ಫಾರ್ಮಿಂಗ್ ಮಾಡೋದ್ರಿಂದ ಅಕ್ವಾಕಲ್ಚರ್ನ ಪಾಪ್ಯುಲರೈಸ್ ಮಾಡಿ ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಸಾಧ್ಯ. ಇಲ್ಲಿ ನಾನು ವಿಶೇಷವಾಗಿ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಈ ಮೀನು ಸಾಕಣೆಯಲ್ಲಿ ಅಕ್ವಾಕಲ್ಚರ್ನಲ್ಲಿ ಒಂದು ಹೊಸ ತಂತ್ರಜ್ಞಾನವನ್ನು ನಾವು ಇತ್ತೀಚೆಗೆ ಅಭಿವೃದ್ಧಿ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಅದು ಬಯೋಫ್ಲಾಕ್ ತಂತ್ರಜ್ಞಾನ. ಅದು ಈಗ ಒಳನಾಡಿನಲ್ಲೂ ಕೂಡ ಅದು ಹೆಚ್ಚು ಪ್ರಚಲಿತ ಆಗ್ತಾ ಇದೆ, ಮತ್ತು ಹಿನ್ನೀರಿನ ಪ್ರದೇಶದಲ್ಲೂ ಸಿಗಡಿ ಸಾಕಣೆಗೂ ಕೂಡ ಬಯೋಫ್ಲಾಕನ್ನು ಬಳಸಿ ಮೀನು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅದೇ ರೀತಿ ಆಗ ಅಕ್ವಾಪಾನಿಕ್ಸ್ ಅಂತಕ್ಕಂಥದ್ದೊಂದು ಹೊಸ ತಂತ್ರಜ್ಞಾನ. ಅದು ಏನಪ್ಪ ಅಂದರೆ ಹೈಡ್ರೋಪಾನಿಕ್ಸ್ ಮತ್ತು ಅಕ್ವಾಕಲ್ಚರ್, ಅವುಗಳ ಮ್ಯಾರೇಜ್ ಅಂತ ಹೇಳ್ತೀವಿ, ಅವುಗಳ ವಿವಾಹ, ಅವೆರಡು ಸೇರಿಸಿದರೆ ನಮಗೆ ಅಕ್ವಾಪಾನಿಕ್ಸ್ ಅಂತ, ಹಾರ್ಟಿಕಲ್ಚರ್ ಮತ್ತು ಹೈಡ್ರೋಪಾನಿಕ್ಸ್ ಅವೆರಡು ಸೇರಿಸಿದರೆ ನಮಗೆ ಅಕ್ವಾಪಾನಿಕ್ಸ್ ಅಂತ ಬರುತ್ತೆ. ಏನು ಅಕ್ವಾಪಾನಿಕ್ಸ್ ಅಂದರೆ, ಇಲ್ಲಿ ನಾವು ತರಕಾರಿ ಬೆಳೆಗಳನ್ನು ಬೆಳಿಬೋದು, ಸೊಪ್ಪನ್ನು ಬೆಳಿಬೋದು, ಬೇರೆ ಎಲ್ಲ ತೋಟಗಾರಿಕೆಯ ಬೆಳೆಗಳನ್ನು ಬೆಳಿಬೋದು. ಯಾವ ರೀತಿ ಅಂದರೆ ಅದಕ್ಕೆ ಮಣ್ಣೇ ಬೇಕಿಲ್ಲ, ಸಾಯಿಲ್ಲೆಸ್ ಫಾರ್ಮಿಂಗ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್. ಸೊ ಮಣ್ಣಿಲ್ಲದೆಯೇ ಬರೀ ಪೌಷ್ಟಿಕಾಂಶ ಭರಿತ ನೀರನ್ನು ಬಳಸಿಕೊಂಡು, ಹೀಗಾಗಿ ಇಲ್ಲಿ ಒಂದು ಕಡೆ ಮೀನು ಸಾಕಣೆ ಮಾಡೋದು, ಆ ಕೊಳದ ನೀರಿನ ತ್ಯಾಜ್ಯವನ್ನು ಇಲ್ಲಿಗೆ ಪಂಪ್ ಮಾಡಿ ಇಲ್ಲಿ ಹಾರ್ಟಿಕಲ್ಚರ್ ಕ್ರಾಪ್ಸ್ನ ಬೆಳೀತಕ್ಕಂಥದ್ದು, ಇದು ಅಕ್ವಾಪಾನಿಕ್ಸ್ ಅಂತಕ್ಕಂಥದ್ದು. ಇದು ಭಾಳ ಪಾಪ್ಯುಲರ್ ಆಗ್ತಾ ಇದೆ. ಕೇರಳದಲ್ಲಿ ಅಲ್ಲಿ ಒಂದು ಹಳ್ಳಿಯಲ್ಲಿ 1000 ಗಟ್ಟಲೆ ಜನ ಇದನ್ನು ಮಾಡ್ತಾ ಇದ್ದಾರೆ. ಕಡಿಮೆ ಇನ್ವೆಸ್ಟ್ಮೆಂಟ್, 15,000 ರೂಪಾಯಿಯಲ್ಲಿ ಒಂದು ಸಣ್ಣ ಟ್ಯಾಂಕಲ್ಲಿ ಮೀನು ಸಾಕಣೆ ಮಾಡೋದು, ಆ ನೀರನ್ನು ಬಳಸಿ ಇಲ್ಲಿ ತರಕಾರಿಗಳನ್ನು ಬೆಳೀತಕ್ಕಂಥದ್ದು, ಬಹಳ ಅದ್ಭುತವಾದಂಥ ತಂತ್ರಜ್ಞಾನ. ಸೊ ಈ ಒಂದು ಮ್ಯಾರೇಜ್ ಬಿಟ್ವೀನ್ ಹಾರ್ಟಿಕಲ್ಚರ್ ಆ್ಯಂಡ್ ಹೈಡ್ರೋಪಾನಿಕ್ಸ್, ಸೊ ಹಂಗಾಗಿ ಇದು ಅಕ್ವಾಪಾನಿಕ್ಸ್ ಅನ್ನೋದು ಫೇಮಸ್ ಆಯಿತು. ಮತ್ತು ಇನ್ನೊಂದು ತಂತ್ರಜ್ಞಾನವನ್ನು ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅದು ರೀಸರ್ಕ್ಯುಲೇಟರಿ ಅಕ್ವಾಕಲ್ಚರ್ ಸಿಸ್ಟಮ್ ಅಂತ, RAS. ಏನಿದರ ವೈಶಿಷ್ಟ್ಯತೆ ಅಂದರೆ, ಈಗ ಸಿಗಡಿ ಆಗಲಿ ಮೀನಾಗಲಿ ಒಳ್ಳೆ ಬೆಳವಣಿಗೆ ಆಗಬೇಕು ಅಂದರೆ ನೀರಿನ ಶುಭ್ರತೆ, ಸ್ವಚ್ಛವಾದ ನೀರು ಬಹಳ ಮುಖ್ಯ. ಕಲುಷಿತವಾಗಿಬಿಟ್ರೆ ನೀರು ಆ ಮೀನು ಬೆಳೆಯೋದಿಲ್ಲ. ನೀರು ಬಹಳ ಕ್ಲಿಯರಾಗಿ ಏನೂ ಕೂಡ ಪೊಲ್ಯೂಷನ್ ಇಲ್ಲದ ಹಾಗೆ ಕ್ಲಿಯರ್ ವಾಟರ್ನ ಮೇಂಟೈನ್ ಮಾಡಿ ನೀವು ಅಲ್ಲಿ ಮೀನು ಸಾಕಣೆ ಮಾಡಿದರೆ ಮೀನಿನ ಬೆಳವಣಿಗೆ ಜಾಸ್ತಿ ಆಗುತ್ತೆ, ಆರೋಗ್ಯ ಸದೃಢವಾಗಿರುತ್ತೆ, ಮತ್ತು ಪೌಷ್ಟಿಕಾಂಶಗಳಿಂದ ಕೂಡಿದಂಥ ಫ್ರೆಶ್ ಮೀನನ್ನು ಸಿಗಡಿಯನ್ನು ನಾವು ಪಡೀಲಿಕ್ಕೆ ಸಾಧ್ಯ. ಇಲ್ಲಿ ಹತ್ತಿರದಲ್ಲಿ ಇಲ್ಲೇ ಮುರುಡೇಶ್ವರ ಸಮೀಪ ಒಂದು ಹೊಸ ತಂತ್ರಜ್ಞಾನ ಇರತಕ್ಕಂಥ ಸಿಗಡಿ ಸಾಕಣೆ ಕೇಂದ್ರ ಬಂದಿದೆ. ಅದು ಅತ್ಯಾಧುನಿಕವಾದಂಥದ್ದು, ಅದು ಕ್ಯಾಪಿಟಲ್ ಇಂಟೆನ್ಸಿವ್, ಸುಮಾರು 2 ಕೋಟಿ ರೂಪಾಯಿಯಷ್ಟು ಅಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರತಕ್ಕಂಥದ್ದು. ಅದರ ಘನ ಉದ್ದೇಶ ಏನು ಅಂದರೆ, ಈಗ ನೋಡಿ, ಎಲ್ಲ ಸರ್ಕಾರಿ ಉದ್ಯೋಗಿಗಳು ತಿಂಗಳ ತಿಂಗಳ ಸಂಬಳ ಗಳಿಸಿದ ಹಾಗೆ ಒಬ್ಬ ರೈತ ಕೂಡ, ಫಾರ್ಮರ್, ಈ ಸಿಗಡಿ ಸಾಕಣೆ ಮಾಡುವವ, ಅವನಿಗೂ ಕೂಡ ತಿಂಗಳ ತಿಂಗಳ ಆದಾಯ ಬರಂಗೆ ಆಗಬೇಕು ಅನ್ನುವ ಉದ್ದೇಶದಿಂದ ಈ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ. ಇಲ್ಲಿ 1.5 ಎಕರೆಯಲ್ಲಿ ಮಾಡಿರತಕ್ಕಂಥ ಈ ಅತ್ಯಾಧುನಿಕ RAS ಸಿಸ್ಟಮ್ ಇರತಕ್ಕಂಥ ಸಿಗಡಿ ಸಾಕಣೆ ಕೊಳ 1.5 ಎಕರೆಯಲ್ಲಿ, ಅಲ್ಲಿ 4 ಕೊಳಗಳಾಗಿ ಭಾಗ ಮಾಡಿದ್ದಾರೆ. 4 ಕೊಳ, ಮೊದಲ ಕೊಳದಲ್ಲಿ ನರ್ಸರಿ, ಸಣ್ಣ ಸಣ್ಣ ಮರಿಗಳನ್ನು ತಂದು ಅಲ್ಲಿ ಬಿಡೋದು, ಅವುಗಳನ್ನು ಮೊದಲ ಕೊಳಕ್ಕೆ ಟ್ರಾನ್ಸ್ಫರ್ ಮಾಡೋದು 100,000 ಸಂಖ್ಯೆಯಲ್ಲಿ. ಯಾಕೆಂದರೆ ಇದು ರೀಸರ್ಕ್ಯುಲೇಟರಿ ಸಿಸ್ಟಮ್ ಆದ್ದರಿಂದ ಆ ನೀರು ಯಾವಾಗಲೂ ಬಹಳ ಕ್ಲಿಯರ್ ಆಗಿರ್ತದೆ, ಯಾವುದೇ ಕಲ್ಮಶ ಇರೋದಿಲ್ಲ. ಅಷ್ಟು ಶುಭ್ರವಾದ ನೀರಿನಲ್ಲಿ ಈ ಜಾಸ್ತಿ ಸಂಖ್ಯೆಯಲ್ಲಿ ಹಾಕಿ, ಮತ್ತು ಅಲ್ಲಿ ಆಕ್ಸಿಜನ್ ಉತ್ಪಾದನೆ ಆಗಲಿಕ್ಕೆ ಕೆಳಗಡೆಯಿಂದ ಬಬಲ್ಸ್ ಬರೋ ಹಾಗೆ ಏರೇಟರ್ಸ್ನ ಫಿಕ್ಸ್ ಮಾಡಿರ್ತಾರೆ. ಹೀಗಾಗಿ ಆ ಮರಿಗಳು ಬಹಳ ಆರೋಗ್ಯಪೂರ್ಣವಾಗಿ ಎಷ್ಟೇ ಸಂಖ್ಯೆಯಲ್ಲಿದ್ದರೂ ಕೂಡ ಯಾವುದೇ ರೋಗ ರುಜಿನೆಯ ಭಯ ಇಲ್ಲದಲ್ಲೇ ನಾವು ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವುಗಳನ್ನು ಸಾಕಣೆ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಮೊದಲ ತಿಂಗಳಿಂದ 2ನೇ ಪಾಂಡಿಗೆ ಟ್ರಾನ್ಸ್ಫರ್ ಮಾಡೋದು, 2ನೇ ತಿಂಗಳು ಆದಮೇಲೆ 3ನೇ ತಿಂಗಳಿಗೆ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡೋದು ಕೊನೆಯದು. ಈ ಸಿಗಡಿಯ ಒಂದು ಬೆಳವಣಿಗೆ 3 ತಿಂಗಳ 3-3.5 ತಿಂಗಳು ಮ್ಯಾಕ್ಸಿಮಮ್ 4 ಮಂತ್ಸಲ್ಲಿ ಒಳ್ಳೆ ಬೆಳವಣಿಗೆ ಆಗಿ ಬರುತ್ತೆ. ಈಗ ನಾವು ಇದನ್ನು ಬ್ಯಾಟ್ರಿ ಆಫ್ ಪಾಂಡ್ಸ್ ಆಯ್ತಲ್ಲ, ಈ 4 ಇವುಗಳನ್ನು ಪ್ರತಿ ತಿಂಗಳು ನಾವು ಟ್ರಾನ್ಸ್ಫರ್ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಟ್ರಾನ್ಸ್ಫರ್ ಮಾಡ್ತಾ ಮಾಡ್ತಾ ಹೋದಾಗ ಕೊನೆಯ 4ನೇ ಪಾಂಡಿನಲ್ಲಿ ಈ ತಿಂಗಳು ಹಾರ್ವೆಸ್ಟ್ ಮಾಡೋದು, ಅದು ಎಷ್ಟು ಅಂದರೆ ಸುಮಾರು 8-10 ಟನ್ನಷ್ಟು ಇಳುವರಿಯನ್ನು ಪಡೀತು ಆ 1 ತಿಂಗಳಲ್ಲಿ. ಮತ್ತು 3 ತಿಂಗಳಲ್ಲಿ ಪುನಃ ಇದನ್ನು ಟ್ರಾನ್ಸ್ಫರ್ ಮಾಡಿ ತರ್ತೀವಲ್ಲ, ಅದು ಕೂಡ ಬೆಳವಣಿಗೆಯಾಗಿ 3 ತಿಂಗಳು ಅದು ಹಾರ್ವೆಸ್ಟಿಗೆ ರೆಡಿ, ಅಲ್ಲೂ ಪುನಃ 3 ತಿಂಗಳು 8-10 ಟನ್ ಹಾರ್ವೆಸ್ಟ್ ಮಾಡೋದು. ಹೀಗೆ ವರ್ಷದುದ್ದಕ್ಕೂ 12 ತಿಂಗಳು ಕೂಡ ಅಲ್ಲಿ ಈ ಸಿಗಡಿ ಸಾಕಣೆ ಮಾಡಬಹುದು ಅನ್ನುವ ಒಂದು ಯಶಸ್ವಿ ಪ್ರಯೋಗ ನಡೀತಾ ಇದೆ. ಇದು ನಮ್ಮ ದೇಶದಲ್ಲಿ ಅಪರೂಪದಲ್ಲಿರ್ತಕ್ಕಂಥ, ಇಂತಹ ತಂತ್ರಜ್ಞಾನ ಹೊಸದೇನಲ್ಲ, ಇದು ಇಸ್ರೇಲಿ ತಂತ್ರಜ್ಞಾನವನ್ನೇ ಅದನ್ನು ಆಧುನಿಕವಾಗಿ ನಮ್ಮ ಇದಕ್ಕೆ ವ್ಯವಸ್ಥೆಗೆ ಅಳವಡಿಸಿಕೊಂಡು ಇಲ್ಲಿ ಬಹಳಷ್ಟು ತಾಂತ್ರಿಕ ಅಂಶಗಳನ್ನು ಬದಲಾವಣೆ ಮಾಡಿ ಕಡಿಮೆ ಖರ್ಚಿನಲ್ಲಿ ಈ ಮೀನು ಸಿಗಡಿ ಸಾಕಣೆ ಮಾಡೋದಕ್ಕೆ ಅವಕಾಶವಾಗುವ ರೀತಿಯಲ್ಲಿ ರೂಪಿಸಲಾಗಿದೆ. ಹೀಗಾಗಿ ಯೋಚನೆ ಮಾಡಿ, ಪ್ರತಿ ತಿಂಗಳು 10 ಟನ್ ಬರುತ್ತೆ ಅಂದರೆ 1 ವರ್ಷದಲ್ಲಿ 100 ಟನ್ಗಿನ್ನ ಜಾಸ್ತಿ ಉತ್ಪಾದನೆ ಆಗುತ್ತೆ. ಈಗಾಗಲೇ ಜಸ್ಟ್ ಮೊದಲ ಕ್ರಾಪ್ ಆಗಿದೆ, ಅಲ್ಲಿ ನೋಡಿ ಬಂದಿದ್ದೇನೆ. ಇಂತಹ ಅತ್ಯಾಧುನಿಕ ಮೀನು ಸಾಕಣೆಯ ಇರತಕ್ಕಂಥ ವ್ಯವಸ್ಥೆ ಬಂದಿದೆ. ಹೀಗಾಗಿ ಅಕ್ವಾಕಲ್ಚರ್ ಅಂತಕ್ಕಂಥದ್ದು, ಅದನ್ನು ಸೂಪರ್ ಸೈನ್ಸ್ ಅಂತ ಕರಿತೀವಿ. ನಾನು ಅಕ್ವಾಕಲ್ಚರ್ಗೆ ಕುರಿತಾದಂಥ ಒಂದು ಕವಿತೆಯನ್ನು ಬರೆದಿದ್ದೇನೆ, ಅದರ ಮಹತ್ವ ಎಷ್ಟು ಅನ್ನೋದಕ್ಕೆ ಅದನ್ನು ಹೇಳೋದಾದರೆ, ಮ್ಯಾಕ್ಸಿಮೈಸ್ ಯುವರ್ ಇಮ್ಯಾಜಿನೇಷನ್ ಟು ರಿಯಲೈಸ್ ವಾಟ್ ಮೇ ಬಿ ವರ್ಲ್ಡ್ಸ್ ಪಾಪ್ಯುಲೇಷನ್ ಆಫ್ಟರ್ ಹಂಡ್ರೆಡ್ಸ್ ಆಫ್ ಜನರೇಷನ್. ಥಿಂಕ್ ಆಫ್ ದಿ ಫ್ಯೂಚರ್ ಲೈಫ್ ಸಿಚುಯೇಷನ್ ಅಂಡ್ ಶಡ್ಡರ್ ಟು ಇಮ್ಯಾಜಿನ್ ಟೀಮಿಂಗ್ ಬಿಲಿಯನ್ಸ್ ಹಂಗರ್ ಅಂಡ್ ಮಾಲ್ ನ್ಯೂಟ್ರಿಷನ್ ವಿತ್ ಶ್ರಿಂಕಿಂಗ್ ಫರ್ಟೈಲ್ ಲ್ಯಾಂಡ್ ಅಂಡ್ ಇಟ್ಸ್ ಡಿಸ್ಟ್ರಕ್ಷನ್ making way for large scale urbanization. Can agriculture alone meet the future challenge of food production? Food technologists are of the opinion that fish is the ultimate solution to save mankind from starvation. If only we prevent environmental degradation, conserve existing fish population and sustain global aquaculture production. ಹಾಗೆ ಮೀನು ಸಾಕಣೆ ಮೂಲಕ ಪ್ರಪಂಚದಾದ್ಯಂತ ನಾವು ಉತ್ಪಾದನೆಯನ್ನು ಜಾಸ್ತಿ ಮಾಡಲಿಕ್ಕೆ ಅವಕಾಶ ಇರೋದರಿಂದ ಭವಿಷ್ಯತ್ತಿನಲ್ಲಿ 100 ವರ್ಷಗಳ ನಂತರವೂ ಕೂಡ ಈ ಜಗತ್ತಿನ ಜನಸಂಖ್ಯೆ ಎಷ್ಟೇ ಜಾಸ್ತಿ ಆದರೂ ನಮಗೆ ಒಂದು ಧೈರ್ಯ ಇದೆ. ಏನು ಅಂದರೆ, ಈ ಮೀನು ಸಿಗಡಿ ಇಂತಹ ಜಲ ಆಹಾರ, ಸಮುದ್ರ ಆಹಾರ, ನದಿಗಳಲ್ಲಿ ಬೆಳೆಸ್ತಕ್ಕಂಥ ಜಲಾಶಯಗಳಲ್ಲಿ ಕೊಳಗಳಲ್ಲಿ

ಪಿಂಕ್ ಬಣ್ಣದ ಅದರಲ್ಲಿ ಕಪ್ಪು ಚುಕ್ಕೆಗಳಿರುವ ಚೂಡಿದಾರ ಜೊತೆಯಲ್ಲಿ ಆಧಾರ್, ರೇಷನ್ ಮತ್ತು ಕಪ್ಪು ಬಣ್ಣದ ಬ್ಯಾಗ್ ಒಂದನ್ನು ತೆಗೆದುಕೊಂಡು ಹೋಗಿರುತ್ತಾರೆ. ಕನ್ನಡ, ಹಿಂದಿ ಮತ್ತು ತುಳು ಭಾಷೆ ಬಲ್ಲವರಾಗಿರುತ್ತಾರೆ. ಈ ಮೇಲ್ಕಂಡ ಚೆಹರೆಯ ಬಗ್ಗೆ ಮಾಹಿತಿ ತಿಳಿದು ಬಂದಲ್ಲಿ ಸುರತ್ಕಲ್ ಪೊಲೀಸ್ ಠಾಣೆಗೆ ಸಂಪರ್ಕಿಸಬಹುದಾಗಿ ವಿನಂತಿಸಿಕೊಳ್ಳಲಾಗಿದೆ. ದೂರವಾಣಿ ಸಂಖ್ಯೆ 0824222250 ಅಥವಾ ಮೊಬೈಲ್ ಸಂಖ್ಯೆ 9480805360. ಈ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಬೇಕಾಗಿ ಕೇಳಿಕೊಳ್ಳಲಾಗಿದೆ. ಪ್ರಕಟಣೆ ಕೇಳಿದಿರಿ ಕೇಳುಗರೆ. ಇದೀಗ ಭಕ್ತಿಗೀತೆಗಳು. ಸಂಗಡಿಗರೊಂದಿಗೆ ಹಾಡಿದ ಭಕ್ತಿಗೀತೆ ಕನಕದಾಸರ ರಚನೆ. ಅಪರಾಧ ಕೋಟಿ ತ್ಯಜಿಸಬೇಕಾದರೆ ಮುಂದೆ ಉಪಮಿತರೋರ್ಮಿತರರಿಯದ ಜಪವಿದು ಶಿವ ಶಿವ ಶಿವ ಶಿವ ಶಿವ ಶಿವ ಪರಮಾತ್ಮನ ನೀವು ತಿಳಿಯಬೇಕಾದರೆ ಶಿವ ಶಿವ ಶಿವ ಜಗದವರಲ್ಲ ಶಿವ ಶಿವ ಶಿವ ಪೃಥ್ವಿಗೆ ಸದ್ಗುರು ಆಗಬೇಕಾದರೆ ಶಿವ ತತ್ವಪತಿ ಆದಿ ಕೇಶವ ಬೇಕಾದರೆ ಶಿವ ಶಿವ ಶಿವ ಇದೀಗ ಜಗನ್ನಾಥದಾಸರ ರಚನೆ ರೋಗಹರಣೆ ರೂಪ ಬೀರಾವ್ ಹಾಗೂ ದೀಪ ಬೀರಾವ್ ಅವರ ಧ್ವನಿಯಲ್ಲಿ